ಬೇರೆ ಬೇರೆ ರೀತಿಯ ಬೆಳೆಗಳನ್ನು ಬೆಳೆಯುವಲ್ಲಿ ಪ್ರಯೋಗಶೀಲರಾಗುವಲ್ಲಿ ನಿಮ್ಮ ಪ್ರಯತ್ನಗಳು ಯಾವಾಗಲೂ ಇದ್ದೇ ಇರುತ್ತೆ. ಇವತ್ತಿನ ದಿನದಲ್ಲಿ ಕೃಷಿಯ ಚಿತ್ರಣ ಯಾವ ರೀತಿ ಇದೆ ಅಂತ ನಿಮಗೆ ಅನಿಸುತ್ತೆ ಮೇಡಮ್? ನಮಸ್ಕಾರ ಸರ್. ಸೊ ಇವತ್ತು ಇತ್ತೀಚಿನ ದಿನಗಳಲ್ಲಿ ರೈತರು ಅಳವಡಿಸ್ಕೊಳ್ತಾ ಬಂದಿರುವಂತಹ ಒಂದು ಕೃಷಿ ಪದ್ಧತಿಯನ್ನು ನಾವು ಆಧುನಿಕ ಕೃಷಿ ಪದ್ಧತಿ ಅಂತ ಹೇಳ್ಬೋದು. ಈ ಒಂದು ಕೃಷಿ ಪದ್ಧತಿಯಲ್ಲಿ ನಾವು ಅಧಿಕ ಇಳುವರಿ ಕೊಡುವಂತಹ ಒಂದು ತಳಿಗಳಾಗಿರ್ಬೋದು ಅಥವಾ ಹೈಬ್ರಿಡ್ ತಳಿಗಳನ್ನು ನಾವು ಅತಿ ಹೆಚ್ಚು ಬಳಕೆ ಮಾಡ್ತಾ ಇರುವಂಥದ್ದನ್ನು ಕಂಡುಬರ್ತಾ ಇದೆ. ಸೊ ಇದರ ಒಂದು ಏನು ತಳಿಗಳು ಏನಿದ್ದಾವೆ, ಅವು ಅಧಿಕ ಪ್ರಮಾಣದಲ್ಲಿ ಪೋಷಕಾಂಶವನ್ನು ನಿರೀಕ್ಷಿಸ್ತವೆ, ಹಾಗೆಯೇ ನೀರನ್ನು ಸಹ ಅದು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಂಡು ಇಳುವರಿಯ ಮಟ್ಟವನ್ನು ಹೆಚ್ಚಿಸಿಕೆ ಕೊಡ್ತಾ ಇರಬಹುದು. ಆದರೆ ಈ ಒಂದು ಅಧಿಕ ಇಳುವರಿ ಕೊಡಬೇಕಾದ್ರೆ ಬೇಕಾಗಿರುವಂತಹ ಪೋಷಕಾಂಶವನ್ನು ನಾವು ರಾಸಾಯನಿಕ ಗೊಬ್ಬರದ ಮೂಲಕನೇ ಕೊಡಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಈ ಒಂದು ಹಸಿರು ಕ್ರಾಂತಿಯ ನಂತರ ದಿನಗಳಲ್ಲಿ ನಾವು ಕಂಡು ಬರ್ತಾ ಇದೆ ಅಂಥದ್ದು. ಈ ಒಂದು ಸಮಸ್ಯೆಯನ್ನು ಅಂದರೆ ಅಧಿಕ ಪ್ರಮಾಣದಲ್ಲಿ ನಾವು ರಾಸಾಯನಿಕ ಗೊಬ್ಬರಗಳ ಒಂದು ಬಳಕೆ ಮಾಡ್ತಾ ಇರೋದ್ರಿಂದಾಗಿ ಅದರ ಒಂದು ದುಷ್ಪರಿಣಾಮ ನೇರವಾಗಿ ಪರಿಸರದ ಮೇಲೆ ಬೀಳ್ತಾ ಇದೆ ಅಂತಲೇ ನಾವು ಹೇಳ್ಬೋದು. ಅದರಲ್ಲೂ ಪರಿಸರದಲ್ಲೂ ಸಹ ಮಣ್ಣಿನ ಒಂದು ಮೇಲಿನ ಒಂದು ಮಣ್ಣಿನ ಒಂದು ಆರೋಗ್ಯದ ಮೇಲಿನ ಒಂದು ದುಷ್ಪರಿಣಾಮ ಅತಿ ಹೆಚ್ಚಿನದಾಗಿ ಆಗ್ತಾ ಇದೆ. ಅಂದರೆ ಮಣ್ಣು ತನ್ನ ಒಂದು ಸತ್ವವನ್ನು ಕಳ್ಕೊತಾ ಇದೆ, ಅದರಲ್ಲಿರುವಂತಹ ಪೋಷಕಾಂಶವನ್ನು ಅಂಶವೂ ಸಹ ಕ್ಷೀಣಿಸ್ತಾ ಬರ್ತಾ ಇದೆ ಅಂತ ಅನ್ಬೋದು. ಸೊ ಹಾಗಾಗಿ ಅದಕ್ಕೇನಾದ್ರು ಒಂದು ನಮ್ಮ ಮಣ್ಣಿನ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕಾದ್ರೆ ಏನಾದ್ರು ಒಂದು ಮಾರ್ಗ ಇದೆಯಾ, ಪರ್ಯಾಯ ಮಾರ್ಗ ಇದೆಯಾ ಅಂತ ನಾವೇನಾದ್ರು ಯೋಚನೆ ಮಾಡಿದಾಗ ಸಾವಯವ ಗೊಬ್ಬರಗಳ ಒಂದು ಬಳಕೆಯ ಪ್ರಮಾಣವನ್ನು ನಾವು ಹೆಚ್ಚಿಸ್ಕೋಬೋದಾದಂಥದ್ದು ಒಂದು ಮಾರ್ಗ ಅಂತ ನಾವು ಅನ್ಕೋಬೋದು. ಅದರಲ್ಲೂ ಸಹ ಒಂದು ಜೈವಿಕ ಗೊಬ್ಬರಗಳ ಒಂದು ಬಳಕೆಯನ್ನು ಅತಿ ಹೆಚ್ಚಿನದಾಗಿ ನಮ್ಮ ರೈತರು ಅಳವಡಿಸ್ಕೋಬೇಕು ಅಂತ ನಾನು ಕೇಳ್ಕೊತೀನಿ ಸರ್. ನೀವೇ ಹೇಳಿದ ಹಾಗೆ ಇವತ್ತಿನ ಅನಿವಾರ್ಯತೆ ಜೈವಿಕ ಗೊಬ್ಬರಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು. ಹೀಗೆ ಬಳಕೆ ಮಾಡಬೇಕು ಅಂದಾಗ ಪ್ರಯತ್ನಗಳು ಎಲ್ಲಿಂದ ಶುರುವಾಗಬೇಕು? ಜೈವಿಕ ಗೊಬ್ಬರಗಳು ಅಂದರೆ ಯಾವುದೆಲ್ಲ ವಸ್ತುಗಳನ್ನು ನಾವು ಜೈವಿಕ ಗೊಬ್ಬರವಾಗಿ ಬಳಕೆ ಮಾಡೋದಕ್ಕೆ ಸಾಧ್ಯ ಇದೆ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡಿ. ಜೈವಿಕ ಗೊಬ್ಬರಗಳಂದ್ರೆ ಏನು ಅಂತ ತಿಳಿಸೋಳಕ್ಕೂ ಮುಂಚೆ ನಾನೊಂದು ಅಂಶವನ್ನು ಒಂದು ಮಾತು ನಾವು ನೀವು ಕೇಳದಿರುವಂತಹ ಒಂದು ಮಾತನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ ನಾವು ಸತ್ತರೆ ಮಣ್ಣಿಗೆ, ಮಣ್ಣೇ ಸತ್ತರೆ ಅನ್ನೋ ಒಂದು ಕ್ವಶನ್ನು ಅಂದರೆ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡುವಂಥದ್ದು. ಸೊ ಹಾಗಾದರೆ ಮಣ್ಣು ಸಾಯುತ್ತಾ, ಸಾಯಬೇಕಾದ್ರೆ ಮಣ್ಣಿಗೆ ಒಂದು ಜೀವ ಇರಬೇಕಾಗತ್ತಲ್ವಾ? ಸೊ ಅಂತಹ ಮಣ್ಣು ಅಂದರೆ ಮಣ್ಣನ್ನು ಒಂದು ಜೀವಂತವಾಗಿ ಇಡುವಂತಹ ಅಂಶಗಳು ಯಾವುದು ಅಂತ ಇವಾಗ ನಾವು ಫಲವತ್ತತೆಯನ್ನು ನಾವು ನೋಡೋದಾದಾಗ ಮಣ್ಣಿನ ಫಲವತ್ತತೆ ಯಾವ್ದು ನಿರ್ಧಾರ ಮಾಡುತ್ತೆ ಅಂತಂದರೆ ಆ ಮಣ್ಣಿನಲ್ಲಿರುವಂತಹ ಒಂದು ಸಾವಯವ ಇಂಗಾಲ ನಿರ್ಧಾರ ಮಾಡ್ತವೆ. ಆದರೆ ಜೀವಂತಿಕೆಯನ್ನು ನಿರ್ಧರಿಸುವ ಅಂಶ ಯಾವುದು ಅಂತ ಅನ್ನೋದು ಒಂದು ಪ್ರಶ್ನೆ ಆಗುಳಿಬೋದು. ಹೌದು, ಮಣ್ಣಿಗೂ ಜೀವ ಇದೆ ಅಂತ ಹೇಳುವಂಥದ್ದು ಯಾವುದಪ್ಪ ಅಂತಂದರೆ ಅಲ್ಲಿ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮಾಣುಜೀವಿಗಳ ಒಂದು ಸಂಖ್ಯೆ ಮತ್ತು ಅವುಗಳ ಕಾರ್ಯಚಟುವಟಿಕೆ. ಯಾವ ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳು ಇದಾವೋ ಅದರ ಸಂಖ್ಯೆ ಜಾಸ್ತಿನಲ್ಲಿದೆ ಅನ್ನೋದಾದರೆ ಅಂತಹ ಮಣ್ಣನ್ನು ನಾವು ಆರೋಗ್ಯವಂತ ಮಣ್ಣು, ಮತ್ತು ಯಾವ ಮಣ್ಣಿನಲ್ಲಿ ಇಂಗಾಲದ ಪ್ರಮಾಣ ಜಾಸ್ತಿ ಇದೆಯೋ ಅಂತಹ ಮಣ್ಣನ್ನು ನಾವು ಉತ್ಕೃಷ್ಟವಾದ ಒಂದು ಆರೋಗ್ಯವಂತ ಮಣ್ಣು ಅಂತ ನಾವು ಹೇಳ್ಬೋದು. ಹಾಗಾಗಿ ಇಂತಹ ಒಂದು ಸೂಕ್ಷ್ಮಾಣುಜೀವಿಗಳು ಏನಿದ್ದಾವೆ ಅವು ಬೆಳೆಗೆ ಬೇಕಾಗುವಂತಹ ಪೂರಕವಾದ ಒಂದು ಪೋಷಕಾಂಶವನ್ನು ಒದಗಿಸ್ಕೊಡ್ತಾ ಇರುತ್ತೆ. ಅದರ ಕಾರ್ಯಚಟುವಟಿಕೆಗಳು ಮುಂದೆ ಯಾವುದು ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇಂತಹ ಒಂದು ಸೂಕ್ಷ್ಮಾಣುಜೀವಿಯಿಂದನ ಮಣ್ಣಿನಿಂದನೇ ಆಯ್ಕೆ ಮಾಡಿಕೊಂಡು ಒಂದು ಪೂರಕವಾದ ಮಾಧ್ಯಮದ ಮೇಲೆ ನಾವು ಬೆಳೆಸಿ ಅದರಿಂದ ತಯಾರಿಸಲಾದಂತಹ ಒಂದು ಗೊಬ್ಬರವನ್ನು ನಾವು ಜೈವಿಕ ಗೊಬ್ಬರ ಅಂತ ಹೇಳ್ಬೋದು. ಇದರಲ್ಲೂ ಬೇರೆ ಬೇರೆ ವಿಧಗಳು ಆ ಥರದ್ದು ಏನಾದರೂ ಇರುತ್ತಾ? ಖಂಡಿತ ಇದೆ ಸರ್. ಅದರಲ್ಲಿ ಪ್ರಮುಖವಾಗಿ 6 ಥರದ ಒಂದು ಜೈವಿಕ ಗೊಬ್ಬರಗಳು ಅಂತ ನಾವು ಹೇಳ್ಬೋದು. ಅಂದರೆ ಈ ಒಂದು ವಿಧವನ್ನು ನಾವು ಯಾವ್ದ್ರ ಮೇಲೆ ವಿಂಗಡಿಸ್ಬೋದು ಅಂತ ಅನ್ನೋದಾದರೆ ಅವುಗಳ ಒಂದು ಕಾರ್ಯಕ್ಷಮತೆ ಮೇಲೆ. ಅಂದರೆ ಸೂಕ್ಷ್ಮಾಣುಜೀವಿಗಳು ಅದರಲ್ಲಿ ಬಹುಮುಖ್ಯವಾಗಿ ಸಾರಜನಕ, ಅಂದರೆ ನಮ್ಮ ಸಸ್ಯ ಪೋಷಕಾಂಶಗಳಲ್ಲಿ 6 ಪ್ರಧಾನ ಪೋಷಕಾಂಶಗಳಿದ್ದಾವೆ. ಅದರಲ್ಲಿ ಸಾರಜನಕ, ರಂಜಕ ಹಾಗೂ ಪೊಟ್ಯಾಷ್. ಸೊ ಈ ಒಂದು ಸಾರಜನಕವನ್ನು ನಮ್ಮ ಸೂಕ್ಷ್ಮಾಣುಜೀವಿಗಳು ಏನು ಮಾಡ್ತವೆ ಅಂತಂದರೆ ಅನಿಲ ರೂಪದಲ್ಲಿರುವಂತಹ ಸಾರಜನಕ ಏನಿದೆ ವಾಯುಮಂಡಲದಲ್ಲಿ ಅತಿ ಅಗಾಧವಾದ ಪ್ರಮಾಣದಲ್ಲಿದೆ, ಆದರೆ ಸಸ್ಯಗಳು ಅದನ್ನು ಎಳ್ಕೊಂಡು ಬೆಳೆಯುವಂಥ ಒಂದು ಸಾಧ್ಯತೆ ಇರೋದಿಲ್ಲ. ಅವಕ್ಕೆ ಬೇಕಾಗಿರುವಂತಹ ರೂಪನೇ ಬೇರೆ. ಅಂದರೆ ಅನಿಲ ರೂಪ ಇರೋದು ನೈಟ್ರೇಟ್ ರೂಪದಲ್ಲಿ ನಮ್ಮ ಸಸ್ಯಗಳಿಗೆ ಬೇಕಾಗಿರುತ್ತೆ, ಬೆಳವಣಿಗೆಗೆ ಬೇಕಾಗುತ್ತೆ. ಆ ಒಂದು ರೂಪಕ್ಕೆ ತಂದುಕೊಡುವಂಥ ಕೆಲಸವನ್ನು ಈ ಒಂದು ಸೂಕ್ಷ್ಮಾಣುಜೀವಿಗಳು ಮಾಡ್ತವೆ. ಹಾಗಾಗಿ ಮೊದಲ ಒಂದು ವಿಧ ಅಂತ ನಾನು ಹೇಳೋದಾದರೆ ಅದು ಸಾರಜನಕವನ್ನು ಸ್ಥಿರೀಕರಿಸುವಂತಹ ಸೂಕ್ಷ್ಮಾಣುಜೀವಿಗಳು. ಅದರಲ್ಲೂ ವಿಧಗಳು ಬರ್ತಾ ಹೋಗ್ತದೆ. ಅದರಲ್ಲಿ ಏನು ಅಂತಂದರೆ ಒಂದು ಸ್ವತಂತ್ರವಾಗಿ ಅಂದರೆ ತಾನು ಮಣ್ಣಿನಲ್ಲೇ ಇದ್ದುಕೊಂಡು ಆ ಒಂದು ಬೆಳೆಯ ಒಂದು ಬೇರಿನ ಸುತ್ತಮುತ್ತಲ ಇಟ್ಕೊಂಡು ಏನು ವಾತಾವರಣದಲ್ಲಿರುವಂತಹ ಒಂದು ಅನಿಲ ರೂಪದ ಸಾರಜನಕವನ್ನ ನೈಟ್ರೇಟ್ ರೂಪಕ್ಕೆ ತಂದು ಗಿಡಕ್ಕೆ ಒದಗಿಸ್ಕೊಡುತ್ತೆ. ಇನ್ನೊಂದು ರೂಪದ ಸೂಕ್ಷ್ಮಾಣು ಜೀವಿಗಳಿರ್ತವೆ, ಅವು ಏನ್ ಮಾಡ್ತವೆ ಅಂತಂದ್ರೆ ಬೆಳೆಯ ಒಂದು ಬೇರಿನ ಒಳಗಡೆ ಹೊಕ್ಕಿ ಅಲ್ಲಿ ಗಂಟುಗಳನ್ನ ಮಾಡ್ತಾ ಆ ಗಂಟಿನಲ್ಲಿ ತಾನು ಜೀವಿಸ್ಕೊಂಡು ತನಗೆ ಬೇಕಾದಂತ ಆಹಾರವನ್ನ ಆ ಬೆಳೆಯಿಂದನೇ ಪಡ್ಕೊಂಡು ಅಲ್ಲಿಂದ ಈ ಒಂದು ಸಾರಜನಕ ಸ್ಥಿರೀಕರಣವನ್ನ ಮಾಡ್ತಾ ಹೋಗುತ್ತೆ. ಅಂದ್ರೆ ಅನಿಲ ರೂಪದಲ್ಲಿರೋದನ್ನ ನೈಟ್ರೇಟ್ ಅಥವಾ ಅಮೋನಿಯ ರೂಪಕ್ಕೆ ತಂದು ಬೆಳೆಗೆ ಒದಗಿಸ್ಕೊಡುವಂಥದ್ದು. ಇಂಥದನ್ನ ನಾವೇಂತೀವಿ ಅಂತಂದ್ರೆ ಸಹಜೀವನದೊಂದಿಗೆ ವಾಳ್ತಾ ಇರುವಂತಹ ಸೂಕ್ಷ್ಮಾಣು ಜೀವಿಗಳು, ಅಂದ್ರೆ ತನಗೂ ಹೆಲ್ಪ್ ಆಗ್ಬೇಕು, ತನ್ನ ಜೊತೆ ಇರುವಂತಹ ಬೆಳೆಗೂ ಬೇಕಾದಂತಹ ಒಂದು ಪೋಷಕಾಂಶ ನಾವು ದೊರಕಿಸಿಕೊಡುತ್ತೆ. ಇನ್ನೂ ಒಂಥರದ ಒಂದು ಸೂಕ್ಷ್ಮಾಣು ಜೀವಿಗಳಿದ್ದಾವೆ, ಅದನ್ನ ನಾವೇನಂತ ಹೇಳ್ತೀವಿ ಅಂತಂದ್ರೆ ಅದು ಬೆಳೆಯ ಬೇರಿನಲ್ಲಿ ಇಟ್ಕೊಂಡಿರುತ್ತೆ, ಆದ್ರೆ ಅದು ಸಾರಜನಕನ ಸ್ಥಿರೀಕರಿಸ್ತಾ ಇದ್ರು ಸಹ ತನಗೆ ಬೇಕಾದಂತಹ ಆಹಾರವನ್ನ ಬೇರೊಂದು ಬೆಳೆಯ ಮೇಲ್ದರ್ಜೆಯ ಒಂದು ಬೆಳೆಯಲ್ಲಿ ಪಡ್ಕೊತಾ ಬೆಳೀತಾವಂಥದ್ದು. ಅದ್ರ ಕೆಲಸ ಮಾತ್ರ ಸಾರಜನಕದ ಒಂದು ಸ್ಥಿರೀಕರಣವನ್ನೇ ಮಾಡ್ತಾ ಇರುತ್ತೆ. ಇಂಥ ಎಲ್ಲದಕ್ಕೂ ನಾವು ಎಕ್ಸಾಂಪಲ್ನ ಉದಾಹರಣೆಯಾಗಿ ನಾನು ಕೊಡ್ತಾ ಹೋಗ್ತೀನಿ ಅಂತಂದ್ರೆ ಈಗ ಸಹಜೀವನಕ್ಕೆ ಬಂದಾಗ ರೈಜೋಬಿಯಂ ಅಂತ ನಾನು ಹೇಳ್ಬೋದು, ಅದು ನಮ್ಮ ದ್ವಿದಳ ಧಾನ್ಯದ ಬೆಳೆಗಳ ಒಂದು ಬೇರಿನಲ್ಲಿ ಗಂಟಿನಲ್ಲಿ ನಾವು ಇದನ್ನು ನೋಡ್ಬೋದು. ಸೊ ಇದಕ್ಕೆ ಹಲವಾರು ಪ್ರಭೇದಗಳು, 6 ಪ್ರಭೇದಗಳಿದ್ದಾವೆ. ಆ ಒಂದು ಪ್ರಭೇದಗಳು ಪ್ರತಿಯೊಂದು ಬೆಳೆಗೆ ಒಂದು ನಿರ್ದಿಷ್ಟವಾಗಿ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಹಾಗೇನೆ ಈಗ ನಾನು ಹೇಳಿದೆ ಸ್ವತಂತ್ರವಾಗಿ ಜೀವಿಸ್ಕೊಂಡು ಸಾರಜನಕ ಸ್ಥಿರೀಕರಿಸುವಂಥದ್ದು ಅಂತ, ಅದಕ್ಕೆ ನಾವು ಉದಾಹರಣೆ ಕೊಡ್ತೀನಿ ಅನ್ನೋದಾದರೆ ಅಜೋಟೋಬ್ಯಾಕ್ಟರ್ ಅಂತ ಬರುತ್ತೆ, ಅಜೋಸ್ಪೀರಲಮ್ ಅಂತ ಎಲ್ಲ ಬರುತ್ತೆ. ಅದಲ್ದೇನು ಅಜೋಲಾ ಅಂತ ಮೋಸ್ಟ್ಲಿ ರೈತರು ಎಲ್ಲರೂ ಸಹ ಕೇಳಿರ್ಬೋದು. ಅಜೋಲಾ ಅನ್ನೋದು ಸಹ ಒಂದು ಜೈವಿಕ ಗೊಬ್ಬರನೇ. ಇದು ಒಂದು ಸಣ್ಣ ಒಂದು ಫರ್ನ್ ಜಾತಿಯ ಒಂದು ಸಣ್ಣದಾದ ಚಿಕ್ಕದಾದ ಒಂದು ಬೆಳೆಯಾಗಿರುತ್ತೆ. ಇದನ್ನು ನಾವು ಯಾವ ಒಂದು ಭತ್ತದ ಬೆಳೆಯಲ್ಲಿ ನಾವು ಅಂದರೆ ಅದಕ್ಕೆ ಪ್ರಮಾಣದಲ್ಲಿ ಅದಕ್ಕೆ ನೀರಿನ ಅವಶ್ಯಕತೆ ಇರೋದರಿಂದಾಗಿ ನೀರಿನ ಮೇಲೇ ತೇಲ್ಕೊಂಡು ಅದು ಜೀವನ ತನ್ನ ಜೀವನವನ್ನು ನಡೆಸ್ಕೊತಾ ಬಂದಿರುತ್ತೆ. ಇಂತಹ ಒಂದು ಅಜೋಲಾದಲ್ಲಿ ಎಲೆಯ ಕೆಳಗಿನ ಭಾಗದಲ್ಲಿ ಒಂದು ರಂಧ್ರಗಳು ಏನಿರ್ತೋ ಅಲ್ಲಿ ಒಂದು ಅನಬೀನ ಅನ್ನೋ ಒಂದು ಬ್ಯಾಕ್ಟೀರಿಯಾ ಸಾರಜನಕವನ್ನು ಸ್ಥಿರೀಕರಿಸುತ್ತಾ ಬರುತ್ತೆ. ಸೊ ಈ ಥರದ ಒಂದು ಅಜೋಲಾ ಅನ್ನೋದು ಸಹ ಸಾರಜನಕವನ್ನು ಸ್ಥಿರೀಕರಿಸಿ ನಮ್ಮ ಮುಖ್ಯ ಬೆಳೆ ಅಂದರೆ ಭತ್ತಕ್ಕೆ ಒಂದು ಪೋಷಕಾಂಶವನ್ನು ಒದಗಿಸ್ಕೊಡ್ತಾ ಬಂದಿರುವಂಥದ್ದು. ಇಷ್ಟು ನಾನು ಈಗವರೆಗೂ ಏನು ಹೇಳಿದ್ದೀನಿ ಅದನ್ನು ನಾವು ಸಾರಜನಕವನ್ನು ಸ್ಥಿರೀಕರಿಸುವಂತಹ ಸೂಕ್ಷ್ಮಾಣುಜೀವಿಗಳನ್ನು ಒಳಗೊಂಡಂತಹ ಜೈವಿಕ ಗೊಬ್ಬರಗಳು. ಇನ್ನೊಂದು ಬೇರೆ ರೀತಿಯ ಒಂದು ಸೂಕ್ಷ್ಮಾಣುಜೀವಿಗಳಿದ್ದಾವೆ, ಅದನ್ನ ಯಾವುದಪ್ಪ ಅಂತ ಹೇಳ್ಬೋದು ಅಂದರೆ ರಂಜಕವನ್ನು ಕರಗಿಸಬಲ್ಲಂತಹ ಸೂಕ್ಷ್ಮಾಣುಜೀವಿಗಳು. ಇದು ರಂಜಕ ಅನ್ನೋದು ಎರಡನೇ ಪ್ರಧಾನ ಪೋಷಕಾಂಶ, ನಮ್ಮ ಬೆಳೆಗೆ ಬೇಕಾದಂತಹ ಎರಡನೇ ಪೋಷಕಾಂಶ. ಈ ರಂಜಕವನ್ನು ಯಾವ ರೀತಿ ಕರಗಿಸುತ್ತೆ, ಕರಗಿಸ್ಬೇಕು ಅಂತಂದ್ರೆ ಇವಾಗ ನಾನು ಪೋಷಕಾಂಶ ಅಂದರೆ ರಂಜಕದಕ್ಕೆ ಬೇರೊಂದು ರೂಪದಲ್ಲಿ ಬೇಕು ನಮ್ಮ ಬೆಳೆಗಳಿಗೆ. ಯಾವ ರೂಪ ಅಂತಂದ್ರೆ ಫಾಸ್ಫೇಟ್ ರೂಪ ಅಂತ ನಾವು ಹೇಳ್ತೀವಿ. ಅದು ಏನಿರುತ್ತೆ ನಮ್ಮ ಮಣ್ಣಿನಲ್ಲಿ ಈಗಾಗಲೇ ನಾವು ರಾಸಾಯನಿಕ ಗೊಬ್ಬರವಾಗಿ DAP ಮೂಲಕನೋ ಅಥವಾ ಇದು SSP ಅಂತ ನಾವು ಹೇಳ್ತೀವಲ್ಲ ಅದನ್ನ ಹಾಕಿದ ಪ್ರಮಾಣದಲ್ಲೇ ಭೂಮಿನಲ್ಲಿ ಇರುತ್ತೆ. ಆದರೆ ಬೆಳೆಗೆ ಬೇಕಾಗಿರುವಂತಹ ರೂಪಕ್ಕೆ ಬರೋಕ್ಕೂ ಮುಂಚೆನೆ ಅದು ಇನ್ನೊಂದು ಧಾತುವಿನ ಜೊತೆ ತನ್ನ ಸಂಪರ್ಕವನ್ನು ಇಟ್ಕೊಂಡು ಒಂದು ಘನೀಕರಣವನ್ನು ಮಾಡ್ಕೊಂಡ್ಬಿಟ್ಟಿರುತ್ತೆ. ಅಂತಹ ಒಂದು ಘನೀಕೃತವಾದಂತಹ ರಂಜಕದ ಪ್ರಮಾಣ ನಮ್ಮ ಮಣ್ಣಿನಲ್ಲಿ ಸಾಕಷ್ಟು ಇದೆ, ಆದರೂ ಸಹ ಬೆಳೆಗೆ ಲಭ್ಯ ಆಗ್ತಾ ಇರೋದಿಲ್ಲ. ಈ ನಾವು ರಂಜಕವನ್ನು ಕರಗಿಸುವಂತಹ ದುಂಡಾಣುಗಳಿದ್ದಾವೆ, ಹಾಗೆ ಶಿಲೀಂಧ್ರಗಳಿದ್ದಾವೆ. ಆ ಒಂದು ದುಂಡಾಣುಗಳನ್ನು ನಾವು ಮಣ್ಣಿಗೆ ಸೇರಿಸಿದ್ದಲೇ ಆದಲ್ಲಿ ಇದು ಏನ್ಮಾಡುತ್ತೆ ಆ ಒಂದು ರಂಜಕವನ್ನು ಕರಗಿಸುತ್ತೆ. ಅಂದರೆ ಅವುಗಳ ನಡುವಿನ ಒಂದು ಬಾಂಧವ್ಯ ಏನಿದೆಯೋ ಆ ಬಾಂಡೇಜನ್ನು ಅದು ತನ್ನ ಒಂದು ಆಮ್ಲದ ಮೂಲಕ ತಾನು ಸವಿಸುವ ಒಂದು ಆಮ್ಲದ ಮೂಲಕ ಅದರ ಒಂದಿನ ನಡುವಿನ ಬಾಂಧವ್ಯವನ್ನು ಕಿತ್ತಾಕೋದ್ರಿಂದಾಗಿ ಆ ಒಂದು ಫಾಸ್ಫೇಟ್ ಅಂಶ ನಮ್ಮ ಮಣ್ಣಿಗೆ ಲಭ್ಯ ಆಗ್ತಾ ಹೋಗುತ್ತೆ, ಅದನ್ನು ನಮ್ಮ ಸಸ್ಯ ಪಡೆದುಕೊಂಡು ಬೆಳೀತಾ ಹೋಗುತ್ತೆ. ಇದು ನನ್ನ ಒಂದು ಅಂದರೆ ನಮ್ಮ ರಂಜಕವನ್ನು ಕರಗಿಸುವಂತಹ ಜೀವಾಣುಗಳಾಗಿರ್ಬೋದು. ಹಾಗೆಯೇ ರಂಜಕವನ್ನು ಒದಗಿಸುವಂಥ ಅಂದರೆ ಮೊಬಲೈಸಿಂಗ್ ಅಂತ ನಾವು ಹೇಳ್ತೀವಿ, ಮೊಬಲೈಸರ್ಸ್ ಅಂತ ಹೇಳ್ತೀವಿ. ಅಂದರೆ ಇವಾಗ ಯಾವುದೋ ಜಾಗದಲ್ಲಿ ನಮಗೆ ರಂಜಕ ಮಣ್ಣಿನಲ್ಲಿ ಇರುತ್ತೆ, ಆದರೆ ನಮ್ಮ ಬೆಳೆಗಳ ಬೇರೇನಿದೆಯೋ ಅಲ್ಲಿವರೆಗೂ ಅದಕ್ಕೆ ತಲುಪುವಂಥ ಸಾಧ್ಯತೆಗಳು ಇರೋದಿಲ್ಲ. ಅಷ್ಟು ಸಮೂಹ ಅದರಲ್ಲಿ ಬೇರಿನ ಒಂದು ಸಮೂಹ ಅಷ್ಟೊಂದು ಇರೋದಿಲ್ಲ ಅಂತ ಅಂದ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ನಮಗೆ ಶಿಲೀಂಧ್ರ ಜಾತಿಯ ಒಂದು ಮೈಕೋರೇಜ ಅಂತ ಹೇಳ್ತೀವಿ ಅಥವಾ ವ್ಯಾಮ್ ಅಂತ ಹೇಳ್ತೀವಿ, ವೆಸಿಕ್ಯುಲರ್ ಆರ್ಬೆಸ್ಕ್ಯುಲರ್ ಮೈಕೋರೇಜ ಅಂತ. ಈ ಒಂದು ಜೀವಾಣು ಏನ್ಮಾಡುತ್ತೆ ಅಂತಂದರೆ ಆ ಬೇರುಗಳಿಗೆ ನಾವು ಯಾವ ಒಂದು ಬೆಳೆಗೆ ಅದನ್ನು ಉಪಚಾರ ಮಾಡ್ತೀವೋ ಅಂತಹ ಒಂದು ಬೇರಿನಲ್ಲಿ ಒಳಹೊಕ್ಕಿ ಅಲ್ಲಿ ಒಂದು ಆ ಬೇರನ್ನ ಅಗಲವಾಗಿ ಹರಡ್ಕೊಳ್ಳೋ ರೀತಿ ಮತ್ತು ಆಳವಾಗಿಯೂ ಹರಡ್ಕೊಳ್ಳೋ ರೀತಿಯಲ್ಲಿ ಮಾಡೋದ್ರಿಂದಾಗಿ ಆ ಎಲ್ಲೋ ಇರುವಂತಹ ಸಾರ ಅಂದರೆ ಆ ಒಂದು ಬೇರಿಗೆ ತಲುಪದೇ ಇರುವಂತಹ ಜಾಗದಲ್ಲಿರುವಂತಹ ರಂಜಕವನ್ನು ತಂದು ತಲುಪಿಸುವಂತಹ ಕೆಲಸ ನಮ್ಮ ಈ ವ್ಯಾಮ್ ಮಾಡ್ತಾ ಇದ್ದೆ. ಇದು ರಂಜಕವನ್ನು ಒದಗಿಸಿಕೊಡುವಂತಹ ಸೂಕ್ಷ್ಮಾಣುಗಳಿರುವಂತಹ ಜೈವಿಕ ಗೊಬ್ಬರ ಆಯಿತು. ಇನ್ನೂ ಬೇರೆ ಥರದ ಒಂದು ಜೈವಿಕ ಗೊಬ್ಬರ ಇದೆ, ಅದನ್ನು ನಾವು ಯಾವುದಂತ ಹೇಳ್ಬೋದು ಅಂದರೆ ಲಘು ಪೋಷಕಾಂಶಗಳು. ಈಗ ನಾನಾಗಲೇ ಹೇಳಿದೆ ಪ್ರಧಾನ ಪೋಷಕಾಂಶಗಳ ಬಗ್ಗೆ, ಲಘು ಪೋಷಕಾಂಶಗಳನ್ನು ಸಹ ನಮಗೆ ಬೆಳವಣಿಗೆಗೆ ಬೇಕು. ನಮ್ಮ ಬೆಳೆಯ ಬೆಳವಣಿಗೆಗೆ 14 ಪೋಷಕಾಂಶಗಳು ಏನು ಬೇಕೋ ಅದರಲ್ಲಿ ಲಘು ಪೋಷಕಾಂಶಗಳು ಸಹ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಂತಹ ಪೋಷಕಾಂಶಗಳನ್ನು ಸಹ ಒದಗಿಸಿಕೊಡುವಂತಹ ದುಂಡಾಣುಗಳಿದ್ದಾವೆ. ಅದ್ಯಾವುದಪ್ಪ ಅಂತಂದರೆ ಬ್ಯಾಸಿಲಸ್ ಅಂತ ನಾವು ಹೇಳ್ತೀವಿ, ಅದು ಸಹ ಇದೆ. ಅದರಲ್ಲದೇ ಈ ಇನ್ನೊಂದು ಪ್ರಭೇದ ನಾನು ಹೇಳ್ತೀನಿ ಕಟ್ಟೆಕಡೆಯದಾಗಿ ಅಂತನ್ನೋದಾದರೆ, ನಮ್ಮ ಈ ಒಂದು ಸಸ್ಯದ ಬೆಳವಣಿಗೆ ಬೇಕಾಗುವಂಥ ಹಾರ್ಮೋನ್ಗಳನ್ನು ಸಹ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ಸ್ರವಿಸುತ್ತೆ ಮಣ್ಣಿನಲ್ಲೇ. ಸೊ ಅಂತಹ ಒಂದು ಹಾರ್ಮೋನನ್ನು ಅಥವಾ ಸಸ್ಯ ಪ್ರಚೋದಕಗಳನ್ನು ಬೆಳೆ ಎತ್ಕೊಂಡು ಬೆಳೆಯೋದ್ರಿಂದಾಗಿ ಅದರ ಒಂದು ಬೆಳವಣಿಗೆಯನ್ನು ಅದು ಹೆಚ್ಚಿಸ್ಕೊಂತಾ ಹೋಗುತ್ತೆ. ಇಷ್ಟು ಪ್ರಭೇದಗಳು ನಮ್ಮಲ್ಲಿ ಇದ್ದಾವೆ. ದೀರ್ಘವಾಗಿ ಮಾಹಿತಿಯನ್ನು ನೀಡಿದ್ರಿ ಮಾಲತಿಯವರೇ. ನೀವೇ ತಿಳಿಸಿದ ಹಾಗೆ ವಾತಾವರಣದಲ್ಲಿ ಇರುವಂತಹ ಸಾರಜನಕವನ್ನು ಅದಕ್ಕೆ ಬೆಳೆಗೆ ಸುಲಭವಾಗಿ ಸಿಗೋ ಹಾಗೆ ಮಾಡೋದಕ್ಕೆ ಅದನ್ನು ಪರಿವರ್ತಿಸಿ ಗಂಟುಗಳ ಮೂಲಕ ಅದನ್ನು ಗಿಡಕ್ಕೆ ಒದಗಿಸುವಂತಹ ಕೆಲವೊಂದು ಜೀವಾಣುಗಳು, ಇನ್ನು ರಂಜಕವನ್ನು ಕರಗಿಸಿ ಬೆಳೆಗೆ ಸುಲಭವಾಗಿ ಸಿಗೋ ಹಾಗೆ ಮಾಡೋದಕ್ಕಂತಹ ಕೆಲವೊಂದು ಜೀವಾಣುಗಳು, ಈ ಮೂರನೇದು ಬಹಳ ಕುತೂಹಲಕಾರಿಯಾಗಿರೋದು ಪ್ರಚೋದಕಗಳು, ಹಾರ್ಮೋನ್ಗಳನ್ನು ಸಹ ಅದರ ಬೆಳವಣಿಗೆಗೆ ಬೇಕಾದಂತಹ ಹಾರ್ಮೋನ್ಗಳನ್ನು ಸಹ ಒದಗಿಸುವಂಥದ್ದು. ಎಷ್ಟು ಕೆಲಸಗಳು ನಮಗೆ ಗೊತ್ತಿಲ್ಲದ ಹಾಗೆ ಮಣ್ಣಿನಲ್ಲಿ ನಡೀತಾ ಇರುತ್ತೆ. ಈ ಜೀವಾಣುಗಳು ಆ ಬೆಳೆಯ ಜೀವಂತಿಕೆಯನ್ನು ಜೊತೆಗೆ ಮಣ್ಣಿನ ಜೀವಂತಿಕೆಯನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಪರಂಪರೆಯಲ್ಲಿ ಅದು ಮುಂದಕ್ಕೂ ಸಹ ಅದು ಮಣ್ಣಿನಲ್ಲಿ ಈ ಒಂದು ಎಲ್ಲ ಚಟುವಟಿಕೆಗಳು ಉಳಿಯೋ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಿರುತ್ತೆ. ಇದು ಅರ್ಥಕೊಂಡಾದಮೇಲೆ ಹಿಂದಿನಿಂದ ಇದ್ದೇ ಇತ್ತು, ನೀವೇ ಹೇಳಿದ ಹಾಗೆ ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯಿಂದ ಮಣ್ಣಿನಲ್ಲಿ ಸಾವಯವ ಪದಾರ್ಥಗಳು ಕಡಿಮೆ ಆಯಿತು, ಸಾವಯವ ಇಂಗಾಲದ ಪ್ರಮಾಣ ಕಡಿಮೆ ಆಯಿತು, ಜೀವಾಣುಗಳು ಸಂಖ್ಯೆ ಕಡಿಮೆ ಆಯಿತು. ಹಾಗಾಗಿ ಒಂದು ಬದಲಾದ ಸನ್ನಿವೇಶದಲ್ಲಿ ನಾವು ಇದ್ದೀವಿ. ಈಗ ಅವುಗಳನ್ನೆಲ್ಲ ಈ ಮೂಲಕ ಮರುಪೂರೈಕೆ ಮಾಡೋದ್ರಿಂದ ಇಷ್ಟೆಲ್ಲ ಅನುಕೂಲತೆಗಳಿದಾಯಿತು, ಅನುಕೂಲತೆಗಳಿದೆ ಅಂತ ಆಯಿತು. ಇನ್ನು ಈ ರೀತಿಯ ಒಂದು ಗೊಬ್ಬರಗಳನ್ನು ನಾವು ಎಷ್ಟು ಮಟ್ಟಿಗೆ ತಯಾರು ಮಾಡಿಕೊಳ್ಬಹುದು ಅದು ಒಂದು ಪ್ರಶ್ನೆ. ಯಾವ ಹಂತದಲ್ಲಿ ಬೆಳೆಯ ಯಾವ ಹಂತದಲ್ಲಿ ಮಣ್ಣಿಗೆ ಸೇರಿಸಿದ್ರೆ ನಾವು ಗರಿಷ್ಠ ಪ್ರಯೋಜನವನ್ನು ಪಡ್ಕೊಳ್ಬಹುದು? ನಾವು ಇವಾಗ ಆ ಒಂದು ರೂಪ ಅಂದರೆ ವಿವಿಧ ರೂಪದಲ್ಲಿ ನಮಗೆ ಈ ಒಂದು ಜೀವಾಣುಗಳ ಗೊಬ್ಬರಗಳು ನಮಗೆ ಲಭ್ಯತೆ ಇದೆ. ಯಾವ ರೂಪ ಅಂತಂದರೆ ಘನ ರೂಪದ ಜೈವಿಕ ಗೊಬ್ಬರಗಳು ಅಂತ ಹೇಳ್ಬೋದು. ಈಗ ನಾವು ಒಂದು ಜೀವಾಣುವನ್ನು ಕೈನಲ್ಲಿ ಹಿಡಿದು ಇನ್ನೊಬ್ಬರಿಗೆ ಕೊಡೋದಕ್ಕೆ ಆಗೋದಿಲ್ಲ, ಯಾಕೆಂದರೆ ಅದು ಸೂಕ್ಷ್ಮಾಣು ಜೀವಿಗಳು, ಕೈಗೆ ಸಿಗದಂಥದ್ದು, ಕಣ್ಣಿಗೆ ಕಾಣಿಸೋಲ್ಲ ಹಾಗೆ ಕೈಗೂ ಸಿಗೋದಿಲ್ಲ. ಅಂಥದನ್ನು ನಾವು ಬೇರೊಂದು ಮಾಧ್ಯಮದ ಮೇಲೆ ಬೆಳೆಸಿ ಅದನ್ನು ನಾವು ಕೊಡ್ಬೋದಂತ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಹಾಗಾದರೆ ಘನರೂಪಕ್ಕೆ ನಾವು ಯಾವೆಲ್ಲ ಒಂದು ವಾಹಕಗಳನ್ನ ನಾವು ಬಳಕೆ ಮಾಡ್ಕೋಬೋದು ಅಂತಂದರೆ ಕಲ್ಲಿದ್ದಲುಗಳನ್ನ ಕೋಲ್ ಅಂತ ನಾವು ಹೇಳ್ಬೋದು, ಅಥವಾ ಕೊಟ್ಟಿಗೆ ಗೊಬ್ಬರ ಅಂತ ಅನ್ಬೋದು, ಅಥವಾ ಈ ಒಂದು ಪ್ರೆಸ್ಮಡ್ ಅಂತ ಬರುತ್ತೆ, ಯಾವುದು ಕಾಯರ್ ಇಂಡಸ್ಟ್ರಿನಲ್ಲಿ ಪ್ರೆಸ್ಮಡ್ ಅಂತ ಬರುತ್ತೆ, ಅವುಗಳ ಮೇಲೆ ನಾವು ಈ ಒಂದು ಜೀವಾಣುಗಳನ್ನು ಬೆಳೆಸಿ ಅದನ್ನು ನಾವು ಪ್ಯಾಕಿಂಗ್ ಮಾಡಿ ಅದನ್ನು ನಾವು ಲಭ್ಯತೆಗೆ ಅವಕಾಶ ಮಾಡಿಕೊಡ್ಬೋದು. ಇನ್ನು ಏನಪ್ಪ ಅಂತಂದರೆ ಇನ್ನೊಂದು ರೂಪ ಇದೆ, ಅದು ಅಂದರೆ ಹರಳಿನ ರೂಪ. ಹರಳು ಇರ್ತವೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಅದನ್ನು ಬಳಕೆಯ ಒಂದು ಸರಿಯಾದ ರೀತಿಯಲ್ಲಿ ನಾವು ಮುಖ್ಯ ಭೂಮಿಗಳಿಗೆ ನಾವು ಹಾಕೋಕ್ಕೆ ಆಗದೇ ಇರುವಂಥ ಸಂದರ್ಭಗಳು ಇರ್ತವೆ. ಹಾಗಾಗಿ ಅದನ್ನು ಹರಳಿನ ರೂಪ ಆಯಿತು ಅಂದರೆ ಇಡೀ ನಮ್ಮ ಒಂದು ಮುಖ್ಯ ಭೂಮಿಗೆ ನಾವು ಅದನ್ನು ಎರ್ಚ್ಕೊತಾ ಬರ್ಬೋದಲ್ಲ, ಅದಕ್ಕಾಗಿ ಆ ರೂಪವನ್ನು ಕಂಡುಕೊಂತು. ಅಂದರೆ ಮೊದಲೇ ಹೇಳಿದಂತಹ ಒಂದು ರೂಪಕ್ಕೆ ನಾವು ಕಂಪೇರ್ ಮಾಡಿದಾಗ ಇದರಲ್ಲಿ ನಾವು ಅದರ ಜೀವಿತಾವಧಿಯನ್ನು ಅಂದರೆ ಜೀವಾಣುವಿನ ಜೀವಿತಾವಧಿ ಜಾಸ್ತಿ ಇರುತ್ತೆ, ಅಂತಹ ಒಂದು ರೂಪದಲ್ಲೂ ಇದೆ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಚಲಿತ ಆಗ್ತಾ ಇರುವಂತಹ ಇನ್ನೊಂದು ರೂಪ ಯಾವುದಪ್ಪ ಅಂದರೆ ದ್ರವ ರೂಪ. ಸೊ ದ್ರವ ರೂಪದಲ್ಲಿ ಏನಂತಂದರೆ ನಾವು ಒಂದು ಸೂಕ್ಷ್ಮಾಣು ಜೀವಿಗಳನ್ನು ಒಂದು ದ್ರವ ರೂಪದ ಮಾಧ್ಯಮದ ಮೇಲೆ ಬೆಳೆಸಿ ಅದನ್ನು ಬಾಟಲ್ಗಳಲ್ಲಿ ಅದು ಸಿಗುವ ರೀತಿಯಲ್ಲಿ ಮಾಡಿಕೊಂಡಿರುವಂಥ ಒಂದು ವ್ಯವಸ್ಥೆ. ಇದರಲ್ಲಿ ಏನಂತಂದರೆ ಸೂಕ್ಷ್ಮಾಣು ಜೀವಿಗಳು ದೀರ್ಘಾವಧಿಯವರೆಗೆ ಅದರ ಜೀವಿತಾವಧಿ ಏನಂದರೆ 18 ತಿಂಗಳ ತನಕ ಅದು ನಮಗೆ ಉಳಿಯುವಂಥ ಸಾಧ್ಯತೆಗಳು ಇರುತ್ತೆ, ಅಂತಹ ಒಂದು ರೂಪ ಸಹ ಇದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ಇನ್ನೊಂದು ನೋಡ್ಬೋದು ಅಂದರೆ ನಾವು ಮನುಷ್ಯರು ಏನು ಕ್ಯಾಪ್ಸುಲ್ ರೂಪದಲ್ಲಿ ನಾವು ತಗೊಂತೀವೋ ಅದೇ ರೀತಿ ಕ್ಯಾಪ್ಸುಲ್ಗಳಲ್ಲಿ ಅಂದರೆ ಮಾತ್ರೆಯ ರೂಪದಲ್ಲೂ ಸಹ ಜೈವಿಕ ಗೊಬ್ಬರಗಳು ಲಭ್ಯತೆ ಇದೆ.

ಆಗಲೇ ಹೇಳಿದೆ, ಅಜೋಲಾವನ್ನು ನಾವು ಅದಕ್ಕೆ ನೀರಿನ ಪ್ರಮಾಣ ಜಾಸ್ತಿ ಬೇಕಾಗಿರೋದ್ರಿಂದ ನಾವು ಭತ್ತದ ಗದ್ದೆಯಲ್ಲಿ ಅದನ್ನು ಬಳಕೆ ಮಾಡೋದು ಅತಿ ಹೆಚ್ಚು ಸೂಕ್ತ. ಈಗ ಹಾಗೆ ನೋಡಿದಾಗ ರೈಜೋಬಿಯಂ ಅನ್ನೋದು ಪ್ರತಿ ಹೆಕ್ಟೇರ್ಗೆ 50-300 ಕೆ ಜಿಯಷ್ಟು ಸಾರಜನಕವನ್ನು ಅದು ಸ್ಥಿರೀಕರಿಸ್ತಾ ಹೋಗುತ್ತೆ ಪ್ರತಿ ವರ್ಷಕ್ಕೆ. ಇದು ಅದೇ ಥರ ಅಜೋಟೋಬ್ಯಾಕ್ಟರ್ ಮತ್ತು ಅಜೋಸ್ಪಿರುಲ್ಮನ್ ಅನ್ನೋದು 15-20 ಕೆ ಜಿಯ ಒಂದು ಸಾರಜನಕವನ್ನು ಪ್ರತಿ ವರ್ಷಕ್ಕೆ ಪ್ರತಿ ಹೆಕ್ಟೇರ್ಗೆ ಸ್ಥಿರೀಕರಣ ಮಾಡಿಕೊಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಸ್ಥಿರೀಕರಣ ಮಾಡುವಂಥದ್ದು ಯಾವುದು ಅಂತಂದರೆ ಅಜೋಲಾ. ಅದು 900 ಕೆ ಜಿಯಷ್ಟು ಸಾರಜನಕವನ್ನು ಪ್ರತಿ ಹೆಕ್ಟೇರ್ಗೆ ಸ್ಥಿರೀಕರಣ ಮಾಡಿ ಕೊಡ್ತಾ ಹೋಗುತ್ತೆ ಸರ್. ಇನ್ನು ಇಲ್ಲೊಂದು ವಿಚಾರ ಬರುತ್ತೆ, ಇದನ್ನು ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಯಾವುದನ್ನು ಮಾಡಬಾರ್ದು ಅನ್ನೋದನ್ನು ನೀವು ನನಗೆ ಹೇಳಬೇಕು. ಹೌದು ಸರ್, ಯಾಕೆ ಅಂತಂದರೆ ನಾನು ಮಾತಾಡಿದಾಗಲೇ ಹೇಳ್ತಾ ಬಂದೆ, ಅವು ಸೂಕ್ಷ್ಮಾಣುಜೀವಿಗಳ ಜೀವಿತಾವಧಿ ಏನಿದೆ ತುಂಬ ಕಡಿಮೆ ಇರ್ತವೆ. ಆ ಜೀವಿತಾವಧಿ ಪ್ರತಿಯೊಂದು ಪ್ಯಾಕೆಟಲ್ಲೂ ಅದರ ಒಂದು ನಮೂದಾಗಿರುತ್ತೆ ಎಷ್ಟು ಜೀವಿತ ಅವಧಿ ಅನ್ನೋದು, ಅದನ್ನು ನೋಡಿಕೊಂಡು ನಮ್ಮ ಒಂದು ರೈತರು ಬಳಕೆ ಮಾಡ್ಕೋಬೇಕು ಅನ್ನೋದು ಒಂದು ಅಂಶ. ಇನ್ನೊಂದೇನು ಅಂದರೆ ಅದು ಸೂಕ್ಷ್ಮಾಣು ಜೀವಾಣು ಆಗಿರೋದ್ರಿಂದ ರಾಸಾಯನಿಕ ಗೊಬ್ಬರಗಳನ್ನು ಮಿಶ್ರಣಕ್ಕೋ ಅಥವಾ ಪೀಡೆನಾಶಕಗಳು ಅಂತ ನಾವೇನು ಹೇಳ್ತೀವಿ ಜೊತೆಗೆ ಮಿಶ್ರಣ ಮಾಡಿ ನಮ್ಮ ರೈತರು ಅದನ್ನು ಜೊತೇಲಿ ಹಾಕ್ಬೋದು ಅನ್ನೋ ಒಂದು ಕ್ವಶನು ನಮ್ಗಳಿಗೆ ಕೇಳಿರ್ತಾರೆ. ಸೊ ಆದರೆ ಏನಂತಂದರೆ ಆ ಜೀವಾಣುಗಳು ಅಲ್ಲಿಗೆ ಒಂದು ರಾಸಾಯನಿಕದ ಒಂದು ಕಾರಕ್ಕೆ ಏನೋದು ಸಾಯುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಅದಕ್ಕೆ ಸಾಧ್ಯವಾದಷ್ಟು ನಾವು ಸಾವಯವಕ್ಕೆ ಉತ್ತೇಜನ ಕೊಡುವಂತಹ ಒಂದು ಸಾವಯವ ಪದಾರ್ಥದ ಮೇಲೇ ಅವು ಬೆಳೀತಾ ಹೋಗಿರೋದ್ರಿಂದ ಈ ಕೊಟ್ಟಿಗೆ ಗೊಬ್ಬರ ಅಂಥದನ್ನು ಬಳಕೆ ಮಾಡಿಕೊಂಡು ನಾವು ಉಪಯೋಗಿಸ್ಕೋಬೇಕು. ಇನ್ನು ಏನು ಅಂತಂದರೆ ನಮ್ಮ ಈ ಒಂದು ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂಥ ಸೂಕ್ಷ್ಮಾಣು ಜೀವಿಗಳಿದ್ದಾವೆ, ಅದರ ಕಾರ್ಯಕ್ಷಮತೆಯನ್ನು ನಾವು ಗಮನದಲ್ಲಿಟ್ಕೊಂಡೆ ಈಗ ಅಂದರೆ ಬೇರೊಂದು ಸೂಕ್ಷ್ಮಾಣು ಜೀವಿ ಮೇಲೆ ಅದರದ ಒಂದು ಏನಾದ್ರು ಎಫೆಕ್ಟ್ ಆಗುತ್ತಾ ಅನ್ನೋದನ್ನು ನೋಡಿಕೊಂಡು ಅದು ಸಹ ಪ್ಯಾಕೆಟ್ ಮೇಲೆ ಇರುತ್ತೆ. ಅದನ್ನು ನಾವು ಯಾವ ಬೆಳೆಗೆ ಬಳಕೆ ಮಾಡ್ಕೊಬೇಕು ಅದೇ ಬೆಳೆಗೆ ನಾವು ಅದನ್ನು ಬಳಕೆ ಮಾಡ್ಕೊತ ಬರಬೇಕಾಗತ್ತೆ. ಇನ್ನು ನೀವು ರೋಗ ನಿಯಂತ್ರಣ ಅಂತ ಹೇಳಿದ್ರಿ, ಅಂದರೆ ಎಲ್ಲೋ ಕೆಲವು ಸಂದರ್ಭಗಳಲ್ಲಿ ಈ ರೋಗ ನಿರ್ವಹಣೆಯಲ್ಲೂ ಸಹ ಜೈವಿಕ ಗೊಬ್ಬರಗಳು ಪ್ರಮುಖವಾದ ಪಾತ್ರವನ್ನು ವಹಿಸೋದನ್ನು ನಾವು ನೋಡಿದ್ದೀವಿ. ಅದು ಸಹ ಅದಕ್ಕೆ ಶತ್ರು ವೈರಾಣುವನ್ನು ಉತ್ಪಾದನೆ ಮಾಡಿ ಒಂದು ಹತೋಟಿ ಮಾಡುವಂಥ ಕ್ರಮಗಳು ಸಾಕಷ್ಟು ಬಳಕೆಯಲ್ಲಿ ಇದೆ. ಅದರ ಬಗ್ಗೆನೂ ಒಂದಿಷ್ಟು ಮಾಹಿತಿ ಮಾಡಿಕೊಡಿ. ಜೈವಿಕ ಗೊಬ್ಬರಗಳನ್ನು ರೋಗ ನಿಯಂತ್ರಣದಲ್ಲಿ ಬಳಕೆ ಮಾಡುವಲ್ಲಿ ಯಾವ ರೀತಿಯ ಪ್ರಯತ್ನಗಳು ಆಗಿದೆ ಅಂತ. ಹೌದು, ಅದನ್ನು ನಾವು ಬಯೋ ಕಂಟ್ರೋಲ್ ಅಂತ ಹೇಳ್ತೀವಿ, ಅಂದರೆ ರೋಗ ನಿಯಂತ್ರಕರು ಅಂತ ನಾವು ಹೇಳ್ಬೋದು. ಅದರಲ್ಲಿ ದುಂಡಾಡುಗಳು ಬರ್ತವೆ, ಅಂದರೆ ಬ್ಯಾಕ್ಟೀರಿಯಾಗಳು ಏನು ಬರ್ತವೆ ಅದನ್ನು ಸೂಡೋಮೋನಸ್ ಬರ್ಬೋದು. ಆ ಒಂದು ದುಂಡಾಣುವನ್ನು ಸಹ ಒಂದು ಏನಂತಂದರೆ ಬೇರೊಂದು ಜೀವಾಣು ಯಾವುದನ್ನು ರೋಗವನ್ನು ಉಂಟು ಮಾಡ್ತಾ ಇರುವಂತಹ ಜೀವಾಣುವಿನ ಬೆಳವಣಿಗೆಯನ್ನು ಇವು ಕುಂಠಿತಗೊಳಿಸುತ್ತೆ. ಯಾವ ಥರ ಮಾಡ್ತವೆ ಅಂದರೆ ನಾನು ಆಗಲೇ ಹೇಳಿದೆ, ಕೆಲವೊಂದು ಆಮ್ಲವನ್ನು ಸಾವಯವ ಆಮ್ಲವನ್ನು ಅದು ಸ್ರವಿಸೋದಿಂದಾಗಿ ಬೇರೊಂದು ಬೆಳೆಯ ಒಂದು ರೋಗವನ್ನು ಉಂಟು ಮಾಡುವಂಥ ರೋಗಾಣುವಿನ ಬೆಳವಣಿಗೆಯನ್ನು ಇದು ಕುಂಠಿತಗೊಳಿಸುತ್ತೆ. ಅದರಲ್ಲಿ ಶಿಲೀಂಧ್ರಕ್ಕೆ ನಾನು ಹೋದಾಗ ಟ್ರೈಕೋಡರ್ಮ ಅನ್ನೋದು ಬಹಳ ಪ್ರಚಲಿತವಾಗಿ ಮತ್ತು ಎಫೆಕ್ಟಿವ್ ಆಗಿ ಮಾಡ್ತಾ ಇರುವಂತಹ ಒಂದು ಶಿಲೀಂಧ್ರ ನಾಶಕ. ಇದನ್ನು ಅಷ್ಟೇ ನಮ್ಮ ರೈತರೇ ಒಂದು ಅವರ ಒಂದು ಮಟ್ಟದಲ್ಲಿ ಅವರು ಪ್ರೊಡಕ್ಷನ್ ಅಂದರೆ ತಯಾರಿಸ್ಕೊಳ್ಬೋದಂತಹ ಒಂದು ಉತ್ಪಾದಿಸುವಂತಹ ಒಂದು ಮಾದರಿನಲ್ಲಿ ನಾವು ರೈತರಿಗೆ ಹೇಳ್ಕೊಡ್ಬೋದು. ಈಗಾಗಲೇ ನಾನು ಹೇಳಿದೆ ಏನಂತ ಅಂದರೆ ಕೊಟ್ಟಿಗೆ ಗೊಬ್ಬರದ ಮೇಲೆ ಅದನ್ನು ನೀವು ಬೆಳೆಯುವಂತಹ ಒಂದು ವಿಧಾನ ಏನು ತಿಳಿಸ್ಕೊಟ್ಟೆ ಆ ಒಂದು ಇದರಲ್ಲೇ ನಾವು ಟ್ರೈಕೋಡರ್ಮವನ್ನು ಜಾಸ್ತಿಯಾಗಿ ಮಾಡ್ಕೊಬೋದಾಗಿರುತ್ತೆ. ಇನ್ನು ಎಲ್ಲ ರೀತಿಯ ಮಣ್ಣಿನಲ್ಲೂ ಸಹ ಇವುಗಳು ಕಾರ್ಯನಿರ್ವಹಿಸತ್ವ ಅಥವಾ ಕಾರ್ಯಕ್ಷಮತೆ ಮಣ್ಣಿನ ಒಂದು ಗುಣಧರ್ಮದ ಮೇಲೆ ಆಧಾರ ಆಗಿರುತ್ತೆ. ಖಂಡಿತವಾಗ್ಲೂ ಆಗುತ್ತೆ. ಯಾವ ಒಂದು ಚೌಳು ಮಣ್ಣು ಅಥವಾ ಕ್ಷಾರ ಮಣ್ಣು ಅಂತ ಹೇಳ್ತೀವಿ, ಅಲ್ಲಿ ರಸಸಾರದ ಒಂದು ವ್ಯತ್ಯಾಸ ಏನು ಕಾಣುತ್ತೆ ಅಂತಹ ಸಂದರ್ಭಗಳನ್ನ ನೋಡಿಕೊಂಡು ಯಾವ ಮಣ್ಣಿನಲ್ಲಿ ಇದು ಪಿ ಎಚ್ ಅಂದರೆ ರಸಸಾರ ಏನಿದೆಯೋ ಅದು ಕಡಿಮೆ ಇದ್ದಂತಹ ಚೌಳು ಮಣ್ಣು ಉಳಿ ಮಣ್ಣು ಅಂತ ಹೇಳ್ತೀವಿ, ಅಲ್ಲಿ ಇದನ್ನು ನಾವು ಬಳಕೆ ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ. ಹಾಗೆಯೇ ಕ್ಷಾರ ಮಣ್ಣಿನಲ್ಲೂ ಸಹ. ಸೊ ನಮಗೆ ಬೇಕಾದಂತಹ ಒಂದು ರಸಸಾರದಲ್ಲಿ ಏನು ನಾರ್ಮಲ್ ನಾವೇನು ಹೇಳ್ತೀವಿ ಆ ಒಂದು ರಸಸಾರ ಇರುವಂತಹ ಮಣ್ಣಿನಲ್ಲಿ ಇದರ ಬಳಕೆ ಚೆನ್ನಾಗಿರುತ್ತೆ. ಸಮಸ್ಯಾತ್ಮಕ ಮಣ್ಣಿನ ನಿರ್ವಹಣೆಯಲ್ಲೂ ಇದರ ಬಳಕೆ ಸಾಧ್ಯನಾ? ಅದರ ಬಳಕೆ ಸಾಕಷ್ಟು ತಕ್ಕ ಮಟ್ಟಿಗಂತೂ ಆಗೋದಿಲ್ಲ ಅಂತ ಹೇಳ್ಬೋದು. ನಾನು ಈಗ ಹೇಳ್ದಂಗೆ ಒಂದು ಉಳಿ ಮಣ್ಣಿನಲ್ಲಿ ನಾವು ಇದನ್ನು ನಾವು ಹಾಕಿದ್ದೇ ಅದರಲ್ಲಿ ಅದರ ಒಂದು ಜೀವಾಣುವಿನ ಜೀವಂತಿಕೆಯನ್ನು ನಾವು ನಿರ್ಧರಿಸೋಕ್ಕಾಗೋದಿಲ್ಲ ಸರ್. ನಾನು ಯಾಕೆ ಕೇಳಿದೆ ಅಂದರೆ ಇದನ್ನು ಬಳಕೆ ಮಾಡುವ ಸಂದರ್ಭದಲ್ಲಿ ಮಣ್ಣು ಪರೀಕ್ಷೆ ಮಾಡಿಸಿದರೆ ಅನುಕೂಲ ಅಲ್ವಾ? ಆ ಮಣ್ಣಿನ ಗುಣಧರ್ಮದ ಒಂದು ಮಾಹಿತಿ ಅವ್ರ ಹತ್ರ ಇರುತ್ತೆ, ಇದು ಎಷ್ಟು ಮಟ್ಟಿಗೆ ಕಾರ್ಯಕ್ಷಮತೆಯನ್ನು ತೋರಿಸುತ್ತೆ ಅನ್ನೋದು ನಿರ್ಧಾರ ಆಗೋದು ಆ ಮಣ್ಣಿನ ಒಂದು ಸ್ಥಿತಿಗತಿ ಮೇಲೆ ಆಗಿರುತ್ತೆ. ಹೌದು. ಇನ್ನು ಮಾಲತಿಯವರೇ, ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವಂಥ ಸಂದರ್ಭದಲ್ಲಿ ನೋಡಿರ್ತೀರಿ ಜೈವಿಕ ಗೊಬ್ಬರಗಳ ಬಳಕೆ ಹೇಗಾಗ್ತಾ ಇದೆ ಅಂತ, ನಿಮ್ಮ ಅನುಭವದಲ್ಲಿ ಎಲ್ಲಾದರೂ ತಪ್ಪಾಗ್ತಾ ಇದೆ ಅಂತ ನಿಮ್ಗೆ ಅನಿಸಿದರೆ ಏನು ತಪ್ಪುಗಳು ಮಾಡ್ತಾ ಇದ್ದಾರೆ ಇದರ ಬಳಕೆಯಲ್ಲಿ? ಖಂಡಿತವಾಗ್ಲೂ ನಾನು ರೈತ ಸಂಪರ್ಕ ಕೇಂದ್ರದಲ್ಲಿ ಕೆಲಸ ನಿರ್ವಹಿಸಬೇಕಾದಂಥ ಸಂದರ್ಭದಲ್ಲಿ ನಮಗೆ ಒಂದು ರೈತರಿಗೆ ಕೊಡಬೇಕು ಅಂತಲೇ PSP ಅಂತ ನಮಗೆ ಬರ್ತದೆ. ನಾವು ಅದನ್ನು ನಾವು ರೈತರಿಗೆ ವಿತರಣೆ ಮಾಡಬೇಕಾದ್ರೆ ಅವ್ರಿಗೆ ಹೇಳಿಯೂ ಇಂಥ ಕೆಲಸವನ್ನು ಈ ಒಂದು ಜೀವಾಣು ಮಾಡುತ್ತೆ, ನಿಮ್ಮ ಬೆಳೆಗಳಿಗೆ ಇದನ್ನು ಹಾಕೊಳ್ಳಿ, ಹಾಕೋಬೇಕಾದ್ರೆ ಇಂಥ ಮೆಥಡನ್ನು ನೀವು ಫಾಲೋ ಮಾಡಿ ಅಂತ ನಾವು ಅವ್ರಿಗೆ ಹೇಳಿಯೂ ಸಹ ನಮ್ಮ ರೈತರು ಅದನ್ನು ಅತಿ ಹೆಚ್ಚು ಮುತುವರ್ಜಿಯನ್ನು ವಹಿಸ್ತಾ ಇಲ್ಲ ಅಂತ ನಾನು ಹೇಳ್ಬೋದು. ಯಾಕೆಂದರೆ ಅವರು ಆ ಕೊಟ್ಟದ ನಂತರ ನನ್ನ ಒಂದು ರೈತ ಸಂಪರ್ಕದ ಮುಂದಿನ ಬಾಗಿಲಲ್ಲೇ ಬಿಟ್ಟು ಹೋದಂಥ ಸಂದರ್ಭಗಳು ಇದ್ದಾವೆ. ಹಂಗಿದ್ರೆ ಅದು ಮೋಸ್ಟ್ಲಿ ನಾವೇನು ಹೇಳ್ಬೋದು ಅಂತಂದರೆ ರೈತರಿಗೆ ಅದರ ಒಂದು ಹೊಸ ತಾಂತ್ರಿಕತೆಯ ಬಗ್ಗೆ ಅರಿವನ್ನ ಒಂದು ಕಡಿಮೆ ಅಂತಲೇ ನಾವು ಹೇಳ್ಬೋದು. ನಾನು ಮೊದಲು ಅದನ್ನು ರೈತರಿಗೆ ಹೆಚ್ಚಿನದಾಗಿ ಪ್ರಚಲಿತ ಮಾಡ್ಕೊಂಡು ಬಂದ್ರೆ ನಂತರದ ದಿನಗಳಲ್ಲಿ ಯಾರು ಅದನ್ನು ನಿಜವಾಗ್ಲೂ ಕಂಡುಕೊಂಡ್ರು ಅವರೇ ಬಂದು ರೈತರ ಸಂಪರ್ಕಕ್ಕೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಮೇಡಮ್ ನನಗೆ ಇವಾಗ ಅದರದ್ದು ಪ್ರಯೋಜನ ಏನು ಅಂತ ಗೊತ್ತಾಗಿದೆ, ಅದನ್ನು ಮತ್ತೆ ನಾನು ಬಳಕೆ ಮಾಡ್ಕೊತೀನಿ ಅಂತ ಬಂದು ಅವರು 25 KG ಒಬ್ಬರೇ ತೊಗೊಂಡು ಹೋಗುವಂತಹ ರೈತರು ಸಹ ಮುಂದೆ ಬರೋಕ್ಕೆ ಶುರು ಮಾಡಿದ್ರು. ಸೊ ಏನು ಅಂತಂದರೆ ಹೊಸ ತಾಂತ್ರಿಕತೆಯನ್ನು ಅಳವಡಿಸ್ಕೊಳ್ಬೇಕಾದ್ರೆ ರೈತರು ಮೊದಲನೇದಾಗಿ ಹೆದರುತ್ತಾರೆ. ಸೊ ಅದು ಬೇಕಾಗಿಲ್ಲ, ಇದು ಒಂದು ಪರಿಸರ ಸ್ನೇಹಿ ಆದಂತಹ ಒಂದು ಸೂಕ್ಷ್ಮಾಣುಜೀವಿಗಳಿರುವಂತಹ ಒಂದು ಗೊಬ್ಬರ ಆಗಿರೋದ್ರಿಂದ ನಮ್ಮ ಒಂದು ಮಣ್ಣಿನ ಒಂದು ಫಲವತ್ತತೆಯ ಮೇಲೆ ಯಾವುದೇ ರೀತಿಯ ಅದರ ಒಂದು ಅಡ್ಡ ಪರಿಣಾಮ ಇರೋದಿಲ್ಲ. ಅದರ ಬಳಕೆ ಅನ್ನೋದು ಮುಂದಿನ ಒಂದು ಇದು ಮಣ್ಣಿನ ಆರೋಗ್ಯಕ್ಕೆ ಒಂದು ಪೂರಕವಾದಂತಹ ಒಂದು ಮಾರ್ಗ ಅಂತ ನಾನು ಹೇಳಬಲ್ಲೆ. ಇನ್ನು ಎಷ್ಟು ಖರ್ಚಾಗುತ್ತೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಖಂಡಿತ. ಸೊ ಇದನ್ನ ನಾವು ಈಗ ನಾನು ಹೇಳಿದೆ ಈ ಒಂದು ಜೈವಿಕ ಗೊಬ್ಬರಗಳು ಎಲ್ಲಿ ಸಿಗಬಹುದು ಅಂತಲೂ ಹೇಳ್ಬಿಡ್ತೇನೆ. ಯಾಕೆ ಅಂತಂದರೆ ನಾವು ನಮ್ಮ ರೈತ ಸಂಪರ್ಕ ಕೇಂದ್ರದ ಮೂಲಕ ಅದನ್ನು ಒದಗಿಸುವಂಥ ಪ್ರಯತ್ನ ಪಡ್ತಾನೇ ಇದ್ದೀವಿ. ಈಗಾಗಲೇ ನಾನು ಹೇಳಿದಂಥ ರೈತರು, ಪ್ರಗತಿಪರ ರೈತರು, ಅದರಲ್ಲಿ ನಿಜ ಕಂಡುಕೊಂಡಿರುವಂಥ ರೈತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸೊ ಅವರುಗಳು ಏನಿದ್ದಾರೆ, ಶಕ್ತಿಯುತರವಾಗಿದ್ದಾರೆ, ಅವರು ಬೇರೊಂದು ಜಾಗದಲ್ಲಿಯೂ ಸಹ ನಾವು ತಗೊಬೋದು ಅನ್ನೋದಕ್ಕಾದರೆ ಎಲ್ಲಿ ಅವೈಲೆಬಿಲಿಟಿ ಇದೆ ಅಂದರೆ KVKಗಳು ಅಂತ ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಅಥವಾ ಈ ನಮ್ಮ ಇಲ್ವಾಲದ ಒಂದು ತೋಟಗಾರಿಕಾ ಸಂಸ್ಥೆಗಳಾಗಿರ್ಬೋದು, ಅಥವಾ ನಾನು ಹೋದಂತಹ VC Farm ಕಾಲೇಜಿನಲ್ಲೂ ಸಹ ಅದನ್ನು ಏನು ಉತ್ಪಾದನೆ ನಡೀತಾ ಇದೆ. ನಾನು ತಿಳಿಸ್ಕೊಟ್ಟಿರುವಂತಹ ಎಲ್ಲ ಒಂದು ಜೀವಾಣುಗಳು ಸಹ ಒಂದು KGಗೆ 100 ಅದು ಲಭ್ಯತೆ ಇದೆ ನಿಮಗೆ. ಅದು ಯಾವುದು ಪುಡಿ ರೂಪದಲ್ಲಾದರೆ, ಅದೇ ನೀವು ದ್ರವ ರೂಪಕ್ಕೆ ನಿಮಗೆ ಬೇಕು ಅನ್ನೋದಾದರೆ, ಯಾಕೆಂದರೆ ದ್ರವ ರೂಪದ ಜೀವಾಣುವನ್ನು ನಾವು ಸಿಂಪರಣೆಯಾಗೂ ನಾವು ತಗೊಬೋದು, ಮತ್ತು ಹನಿ ನೀರಾವರಿಯಲ್ಲೂ ಸಹ ನಾವು ಅದನ್ನು ಕೊಡೋದ್ರಿಂದಾಗಿ ಅದರ ಒಂದು ಬೇಡಿಕೆ ನಮ್ಮ ರೈತರಲ್ಲಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಅದನ್ನು ನಾವು VC Farm ವಿಚಾರಿಸಿದಾಗ ಅದರ ದರ ಏನಿದೆ ಅಂದರೆ 1 ಲೀಟರ್ಗೆ 200 ರೂಪಾಯಿನಂತೆ ಅವರು ಅದನ್ನು ಕೊಡ್ತಾ ಬಂದಿದ್ದಾರೆ. ಇದು ಒಂದಾಯಿತು. ಇದ್ರ ಜೊತೆಗೆ ನಾನು ಆಗಲೇ ಬಯೋಕಂಟ್ರೋಲ್ ಬಗ್ಗೆನೂ ನೀವು ಹೇಳಿದಿರಿ, ಅದರಲ್ಲೂ ಸಹ ನಮ್ಮ ಈ ಒಂದು ಕಾಲೇಜುಗಳಲ್ಲಿ ಲಭ್ಯವಾಗಿದೆ. ಇದೇ ಥರ ಒಂದು ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಪ್ರಚಲಿತವಾಗಿರುವಂಥದ್ದು ಏನದು ಅಂದರೆ, ಒಂದೇ ಜೀವಾಣುವನ್ನಲ್ಲ 3 ಜೀವಾಣುಗಳನ್ನು ಒಂದು ಬೆರಕೆ ಮಾಡಿ ತಯಾರಿಸಲಾಗಿರುವಂತಹ ಒಂದು ಆರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ಇದೆ. ಇದನ್ನು ಯಾರು ಡೆವಲಪ್ ಮಾಡಿದ್ದಾರೆ ಅನ್ನೋದಾದರೆ IIHR ಅಂತ ಬೆಂಗಳೂರಲ್ಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಸ್ಟೇಷನ್ ಅಂತ ಇದೆ. ಸೊ ಆ ಸಂಸ್ಥೆಯವರು ಈ ಒಂದು ಜೀವಾಣುವನ್ನು ಒಂದು ಮಾರ್ಕ ಅಂದರೆ 3 ಜೀವಾಣುವನ್ನು ಒಂದೇ ಮಾಧ್ಯಮದಲ್ಲಿ ಕೊಟ್ಟು ಅದನ್ನು ಮಾರ್ಕೆಟ್ಗೆ ಬಿಟ್ಟಿದ್ದಾರೆ. ಅದು ಏನು ಕೆಲಸ ಮಾಡುತ್ತೆ, ಅದರಲ್ಲಿ ಯಾವ ಜೀವಾಣುಗಳಿದ್ದಾವೆ ಅಂದರೆ ಸಾರಜನಕವನ್ನು ಸ್ಥಿರೀಕರಿಸುವಂತಹ ಜೀವಾಣು ಇದೆ, ರಂಜಕವನ್ನು ಮತ್ತು ಲಘು ಪೋಷಕಾಂಶವನ್ನು ಒದಗಿಸುವಂತಹ ಜೀವಾಣು ಇದೆ. ಅದರ ಜೊತೆ ಜೊತೆಗೆ ನಾನು ಆಗಲೇ ಹೇಳಿದೆ ಸಸ್ಯ ಪ್ರಚೋದಕಗಳು ಅಂದರೆ ಹಾರ್ಮೋನ್ಗಳನ್ನು ಉತ್ಪಾದಿ ಮಾಡುವಂತಹ ಜೀವಾಣುಗಳು ಸಹ ಇರೋದ್ರಿಂದ ಇದರ ಬಳಕೆ ತುಂಬ ಜನ ಅದನ್ನು ತುಂಬ ಪ್ರಚಲಿತವಾಗಿರುವಂಥದ್ದು. ಅದರಲ್ಲೂ ಹಣ್ಣನ್ನು ಅಂದರೆ ತೋಟಗಾರಿಕಾ ಬೆಳೆಯಲ್ಲಿ ಬೆಳೀತಿರುವಂಥ ರೈತರ ಒಂದು ಅನುಭವನ ಅವರು ಹೇಳ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಅದು ಬರ್ತಾ ಇರುವಂಥದ್ದು. ಈ ಕನ್ಸೋರ್ಷಿಯಮನ್ನು ಹೇಳಿದಂಥ VC Farm ಕಾಲೇಜಲ್ಲೂ ಸಹ ಲಭ್ಯತೆ ಇದೆ. ಸೊ ಇದರ ಒಂದು ಸದುಪಯೋಗ ನಮ್ಮ ರೈತರು ಪಡ್ಕೊಬೇಕು ಅಂತ ಕೇಳ್ಕೊತೇನೆ. ಎಷ್ಟು ವರ್ಷಗಳ ಕಾಲ ನಿರಂತರವಾಗಿ ಇದರ ಬಳಕೆ ಆಗಬೇಕಾಗುತ್ತೆ ಅಂದರೆ, ನಮ್ಮ ಒಂದು ಮಣ್ಣು, ಈಗ ನಾನು ಏನು ಹೇಳ್ತೀನಿ ಅಂತಂದರೆ ಮಣ್ಣಿನಲ್ಲಿ ಸಾವಯವ ಪದಾರ್ಥಗಳು ಇದ್ದರೆ ನಮ್ಮ ಜೀವಾಣುಗಳು ಬದುಕುವಂಥದ್ದು. ಈಗ ಆ ಒಂದು ಸಾವಯವ ಪದಾರ್ಥ ಅಂಶ ಇಲ್ಲ ಅನ್ನೋದಾದರೆ ಅದಕ್ಕೂ ಜೀವಿಸೋಕ್ಕೆ ಸಾಧ್ಯವಿಲ್ಲ. ಅಂತಹ ಮಣ್ಣನ್ನ ಏನು ನಿರೀಕ್ಷಿಸ್ಬೋದು ಅಂದರೆ, ಆ ಮಣ್ಣಿನಲ್ಲಿ ಅತಿ ನೀರನ್ನು ಹಿಡ್ಕೊಳ್ಳುವಂಥ ಸಾಮರ್ಥ್ಯ ಆ ಮಣ್ಣಿಗಿರುತ್ತೆ, ಅದರ ಜೊತೆಗೆ ನೀರಿನ ಮತ್ತೆ ಗಾಳಿ ಮತ್ತೆ ಬೆಳಕಿನ ಒಂದು ಏನು ಮೂಮೆಂಟ್ ಅಂತ ನಾವು ಹೇಳ್ಬೋದು, ಅದರ ಒಂದು ಸಾಮರ್ಥ್ಯನ ಹೆಚ್ಚಿಸುವಂತಹ ಒಂದು ಕಾರ್ಯದಲ್ಲಿ ನಮ್ಮ ಜೈವಿಕ ಗೊಬ್ಬರಗಳ ಪಾತ್ರ ಇದೆ. ಸೊ ಯಾವ ಮಣ್ಣು ನಮಗೆ ಸಾಫ್ಟ್ ಅಂದರೆ ಮೃದುತ್ವವನ್ನು ಕೊಡ್ತಾ ಇದೆಯೋ ಅಂತಹ ಮಣ್ಣನ್ನು ನಾವು ಏನನ್ಬೋದು ಸಾವಯವ ಅಂಶ ಇರುವಂತಹ ಮಣ್ಣು, ಉತ್ಕೃಷ್ಟವಾದಂತಹ ಮಣ್ಣು ಅಂತ ಹೇಳ್ಬೋದು. ಅಂತಹ ಮಟ್ಟಕ್ಕೆ ನಮ್ಮ ಮಣ್ಣು ರೆಡಿಯಾಗಬೇಕು. ಸಾವಯವ ಪದಾರ್ಥ ಅಂದರೆ ನಾನು ಆ ಒಂದು ಭೂಮಿ ಮೇಲೆ ನಡೀತೀನಿ ಅಂದಾಗ ನನ್ನ ಹೆಜ್ಜೆ ಒಂದು ಇಂಚಾದರೂ ಮೂಡ್ತು ಅನ್ನೋದಾದರೆ ಅಂತಹ ಮಣ್ಣನ್ನು ನಾವು ಸಾವಯವ ಅಂಶ ಇರುವಂತಹ ಮಣ್ಣು, ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಇರುವಂತಹ ಮಣ್ಣು ಅಂತ ಹೇಳ್ಬೋದು. ಆ ಹಂತದ ತನಕನೂ ನಾವು ನಮ್ಮ ಒಂದು ಮಣ್ಣನ್ನು ನಾವು ಮಾಡಬೇಕಾಗತ್ತೆ. ಕಟ್ಟೆ ಕಡೆಯದಾಗಿ ನಾನು ರೈತರಲ್ಲಿ ಏನು ಕೇಳ್ಕೊತೀನಿ ಅಂತಂದರೆ ಆರೋಗ್ಯಯುತವಾದ ಮಣ್ಣನ್ನು ನಮ್ಮ ಮುಂದಿನ ಪೀಳಿಗೆಗೆ ನೀಡಬೇಕಾರುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಆ ಒಂದು ಜವಾಬ್ದಾರಿಯಿಂದ ನಾವು ವಿಮುಖರಾಗದೆ ಇಂತಹ ಒಂದು ಪರಿಸರ ಸ್ನೇಹಿ ಮತ್ತು ಸಾವಯವ ಕೃಷಿಗೆ ಒಂದು ಸಂಚಾಲಕನಂತೆ ಕೆಲಸ ನಿರ್ವಹಿಸ್ತಾ ಇರುವಂತಹ ಒಂದು ಜೈವಿಕ ಗೊಬ್ಬರವನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ರೈತರು ಬಳಕೆ ಮಾಡಿಕೊಂಡು ಮಣ್ಣಿಗೆ ಒಂದು ಜೀವಂತಿಕೆಯನ್ನು ಕೊಡಬೇಕು, ಆ ಒಂದು ಕೆಲಸದಲ್ಲಿ ನಾವು ನೀವೆಲ್ಲ ಕೈ ಜೋಡಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ಭಾಳ ಸಂತೋಷ ಡಾಕ್ಟರ್ ಮಾಲತಿ ಅವರೇ. ಇಷ್ಟೊತ್ತು ಜೈವಿಕ ಗೊಬ್ಬರಗಳ ಮಹತ್ವ, ಅವುಗಳಲ್ಲಿರುವಂತಹ ವಿವಿಧ ಪ್ರಕಾರಗಳು, ಅವುಗಳ ಉಪಯೋಗಗಳು, ಎಷ್ಟು ಮಟ್ಟಿಗೆ ಎಲ್ಲ ಬೆಳೆಗಳಲ್ಲೂ ಅದರ ಪ್ರಯೋಜನ ಆಗ್ತಾ ಇದೆ, ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಇಷ್ಟೆಲ್ಲ ಹೇಳಿದ ಮೇಲೂ ನಮ್ಮ ಕೇಳುಗರಲ್ಲಿ ಪ್ರಶ್ನೆಗಳಿರುತ್ತೆ, ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ ಮೂರು ಸಾರಿ ಹೇಳಿ. ನನ್ನ ದೂರವಾಣಿ ಸಂಖ್ಯೆ 82 77 93 31 16, 82 77 93 31 16, 82 77 93 31 16. ನಿಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದಗಳು. ಖಂಡಿತ ಕೃಷಿಕರು ಬೆಳೆಗಾರರು ಇದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ. ಹಾಗೆಯೇ ಹತ್ತಿರದಲ್ಲಿರುವಂತಹ ಕೊಡಗಿನಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪ, ಅಲ್ಲೂ ಸಹ ನೀವು ತಿಳಿಸಿದ ಹಾಗೆ ಅರ್ಕ ಇದರ ಒಂದು ಲಭ್ಯತೆಯೂ ಇದೆ. ಇವುಗಳನ್ನು ರೈತರು ಸಹ ಅವರ ಒಂದು ಹಂತದಲ್ಲಿ ಉತ್ಪಾದನೆ ಮಾಡುವಂತಹ ಮಟ್ಟದಲ್ಲೂ ಕೆಲವು ಪ್ರಯತ್ನಗಳು ಆಗ್ತಾ ಇದೆ. ಇದು ಬಹುಶಃ ಎಲ್ಲರಲ್ಲೂ ಈ ಬಗ್ಗೆ ಜಾಗೃತಿ ಮೂಡಿದ್ರೆ ಆರೋಗ್ಯವಂತವಾದ ಒಂದು ಭೂಮಿಯನ್ನು ನಾವು ಮುಂದಿನ ಪೀಳಿಗೆಗೆ ನೀಡೋದಕ್ಕೆ ಸಾಧ್ಯ. ಇದು ಪರೋಕ್ಷವಾಗಿ ಬೆಳೆಯ ಒಂದು ಫಲವತ್ತತೆಯನ್ನು ಉತ್ಪಾದಕತೆಯನ್ನು ಸಹ ಹೆಚ್ಚಿಸುತ್ತೆ. ಈ ರೀತಿಯ ಪ್ರಯತ್ನಗಳು ಇನ್ನೂ ಹೆಚ್ಚಾಗಲಿ ಅಂತ ನಾವು ಹಾಸೋಣ. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಜೈವಿಕ ಗೊಬ್ಬರಗಳು ಹಾಗೂ ಪ್ರಯೋಜನಗಳನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಕೃಷಿ ಅಧಿಕಾರಿಯಾಗಿರುವ ಡಾಕ್ಟರ್ ಎಲ್ ಮಾಲತಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಾಳೆ ವಿಶ್ವ ಕ್ಷೀರ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. ಭಾಗವಹಿಸಲಿದ್ದಾರೆ ಮೈಸೂರು ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದ ಬಿಎನ್ ವಿಜಯಕುಮಾರ್ ಹಾಗೂ ಪಶು ಆಹಾರ ವಿಭಾಗದ ಉಪವ್ಯವಸ್ಥಾಪಕರಾದ ಡಾಕ್ಟರ್ ಎಲ್ಆರ್ ಕರಿಬಸವರಾಜು. ಉದ್ಯೋಗವಾಣಿ ಕೇಳುವರೆ, ನನ್ನ ಹೆಸರು ಸುಮನ್ ಅಂತ. SSLC ಪಾಸ್ ಆದ ನಂತರ 2014 GTTC ಹರಿಯರ ಡಿಪ್ಲೊಮೋ ಕೋರ್ಸನ್ನು ಪಡೆದಿದ್ದೇನೆ. ಈಗ ಸೀನಿಯರ್ ಇಂಜಿನಿಯರ್ ಆಗಿ ಮೈನಿ ಪ್ರಿಸಿಷನ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಬ್ಯಾಂಗ್ಳೂರಲ್ಲಿ ವರ್ಷಕ್ಕೆ 500,000 ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ GTTC ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಳಿ. ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಕರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ ನಾಕ್ ಮುಹ್ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ ಆಂಖ್ ಕಾನ್ ನಾಕ್ ಮುಹ್ ನಾ ಛುಯೆ ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ ಮಾಸ್ಕ್ ಔರ್ ದೋ ಗಜ್ ಕಿ ದೂರಿ ಕೆ ಮಂತ್ರ ಕೋ ಅಭಿ ಹಮೆ ಛೋಡನಾ ನಹೀ ಹೈ. ಫಸಲೋ ಕಿ ಬುವಾಯಿ ಏವಂ ಕಟಾಯಿ ಕರ್ತೆ ಸಮಯ ಆಪಸ್ ಮೇ ಕಮ್ ಸೆ ಕಮ್ ದೋ ಗಜ್ ಕಿ ದೂರಿ ಬನಾಯೆ ರಖೆ. ಫಸಲ್ ಕಿ ಕಟಾಯಿ ಕರ್ನೆ ಕೆ ಬಾದ್ ಛೋಟೆ ಛೋಟೆ ಢೇರೋ ಮೇ ಇಕಟ್ಠಾ ಕರೆ. ಕೃಷಿ ಕೆ ಔಜಾರೋ ಕಿ ಸಮಯ ಸಮಯ ಪರ್ ಸಫಾಯಿ ಕರೆ.